ಅವರು ಒಂದು ಬೆಂಬಲ ಬೆಲೆ ಹೇಳ್ತಾರೆ, ಮತ್ತೊಬ್ಬರು ಬೇರೆ ಇರ್ತದೆ. ಹಾಗೆ ಸ್ವಲ್ಪ ಒಂದು 10 ರೂಪಾಯಿ ಜಾಸ್ತಿ ಯಾರು ಕೊಡ್ತಾರೆ ಅವರಿಗೆ ನಾವು ಮಾರಾಟ ಮಾಡ್ತಾ ಇದ್ವಿ. ಒಬ್ರು ಇವತ್ತು ಬರ್ತಾರೆ, ಒಬ್ರು ನಾಳೆ ಬರ್ತಾರೆ, ಒಬ್ರು ನಾಳೆ ಬರ್ತಾರೆ. ಒಮ್ಮೆ ಬರಲ್ಲ ಅವರು, ಒಮ್ಮೆಗಲೇ ಬರೋದಿಲ್ಲ. ಸೀದಾ ಟೈಮಿಗೆ ಒಬ್ಬರು ನೋಡ್ಲಿಕ್ಕೆ ಬರ್ತಾರೆ, ಅವರು ಬಿಟ್ಟ ಮೇಲೆ ಮತ್ತೊಬ್ರು ಬರ್ತಾರೆ. ಈಗ ಹಂತ ಹಂತವಾಗಿ ಬರ್ತಾರೆ, ನೋಡಿಕೊಂಡು ಯಾರು ಜಾಸ್ತಿ ರೇಟ್ ನಮ್ಗೆ ಕೊಡ್ತಾರೆ ನಾವು ಇಲ್ಲೇ ಜಾಗದ ಮೇಲೆ ಕೊಟ್ಬಿಡ್ತೀವಿ. ಈಗ 3 ಜನ ಬರ್ತಾರೆ, 3 ದಿನಾನು ಬರ್ತಾರೆ ಬೇರೆ ಬೇರೆ. ನೀವು ಮೊದಲೇನು ಒಂದ್ ಸ್ವಲ್ಪ ರೇಟ್ ಜಾಸ್ತಿ ಹೇಳಿದ, ಆಮೇಲೆ ಬರುವರ್ತ ಕಡಿಮೆ ಹೇಳ್ಕೊಂತವ್ರು ಅಂದ್ರೆ ಮೊದಲೇನು ಒಂದ್ ಮತ್ತೆ ಕರಿತೀರಿ ಬರ್ರಿ ಅಂತೇಳಿ. ಜಾಸ್ತಿ ರೇಟ್ ಹೇಳಿದ್ರೆ ಅವ್ರನ್ನ ಕರ್ಸಿ ಕೊಡ್ತೇವೆ ಸರ್. ಬರ್ತಾರೆ ತಗೊಂಡು ಹೋಗ್ತಾರೆ, ಅದಕ್ಕೇನೆ ಇದು ಇಲ್ಲ, ತೊಂದರೆ ಇಲ್ಲ. ಹಾಗಾಗಿ ಮತ್ತು ಬೇರೆ ಕಡೆಯಿಂದನೂ ಬರ್ತಾರೆ ಸರ್, ದೂರದಿಂದಾನು. ಈಗ ನಮ್ಮ ಹತ್ರದವರು ಟೆಂಡರ್ ಏನಾದರೂ ಇದ್ರೆ ನಮಗೆ ಸ್ವಲ್ಪ ಅನುಕೂಲ ಇತ್ತು. ಆ ದೂರದಿಂದ ಬರ್ತಾರೆ, ಧಾರವಾಡ ಕಡೆಯಿಂದ ಬರ್ತಾರೆ, ಹಳ್ಳಿಯಾಳ ಕಡೆಯಿಂದ ಬರ್ತಾರೆ, ಹಿಂಗೆಲ್ಲ ಬರ್ತಾರೆ. ಅವಾಗ ರೈತರು ದೂರ ಇದ್ದಾಗ ಸ್ವಲ್ಪ ಒಂದು ಕಾಲ ಹಿಂದೆ ಇಡ್ತಾರೆ, ಯಾವ ದೂರ ಪಾರ್ಟಿ ನಮಗೆ ದಲ್ಲಾಳಿಗಳು ಹೇಗೆ ಏನು ಅಂತ ತಿಳ್ಕೊಂಡು. ಹಾಗಾಗಿ ಇಲ್ಲೇ ಹತ್ತಿರ ಇಲ್ಲೇ ಇದ್ದರೆ FMC ಇದ್ದರೆ ಅದೊಂದು ಮಾಡಿಕೊಟ್ರೆ, ನಮ್ಮ ಯಲ್ಲಾಪುರ ತಾಲೂಕಿನಲ್ಲಿ ಮೆಕ್ಕೆಜೋಳದಾಗಲಿ ಭತ್ತದಾಗಲಿ ಇಲ್ಲೇ ಒಂದು ಮಾಡಿಕೊಟ್ರೆ ಭಾಳ ಅನುಕೂಲ ಆಗ್ತದೆ ನೋಡ್ರಿ. ಮುಂಚಿನಿಂದನೂ ಇಲ್ಲಿ ಆ ರೀತಿ ಇಲ್ಲ ಇಲ್ಲ, ಅಡಿಕೆ ಬೆಳೆಗೆ ಬಿಟ್ಟರೆ ಮತ್ತು ಉಳಿದ ಬೆಳೆಗೆ ಯಾವುದು ಭತ್ತಕ್ಕಾಗಲಿ ಮೆಕ್ಕೆಜೋಳಕ್ಕಾಗಲಿ ಯಾವುದಕ್ಕೆ ಇಲ್ಲ ಸರ್. ಇಲ್ಲಿ ದ್ವಿದಳ ಧಾನ್ಯ ಏನು ಬೆಳೆಸ್ತಾರೆ ಅದಕ್ಕೆಲ್ಲ ಹೊರಗೆ ಯಲ್ಲಾಪುರ ತಾಲೂಕು ಬಿಟ್ಟು ನಾವು ಬೇರೆ ತಾಲೂಕಿಗೆ ಹೋಗಬೇಕಾಗ್ತದೆ. ಬೇರೆ ತಾಲೂಕಿನಲ್ಲಿ ಹೋದಾಗ ಇಂಥ ಬೆಳೆಯನ್ನು ಮಾರಲಿಕ್ಕೆ ನಿಮ್ಗೆ ಅವಕಾಶ ಸಿಗುತ್ತೆ? ಅಲ್ಲಿ ದಲ್ಲಾಳಿಗಳು ಇರ್ತಾರೆ ಸರ್, ಅಲ್ಲಿ ಹೋದಾಗ ನಮಗೆ ಅವ್ರ ರೇಟ್ ಹೇಳ್ತಾರೆ, ಆ ರೇಟ್ ಪ್ರಕಾರ ನಾವು ಕೊಟ್ಟು ಬಂದ್ಬಿಡ್ತೀವಿ. ಇಟ್ಕೊಳ್ಳಿಕ್ಕಂತ ಆಗೋದಿಲ್ಲ, ನಮ್ಮಲ್ಲಿ ಟೆಂಡರ್ ಯಾವುದೂ ಇಲ್ಲ ಇಲ್ಲಿ. ಹಾಗಾಗಿ ನಾವು ಹೊರಗಡೆ ತಾಲೂಕು ಹಳಿಯಾಳದಲ್ಲಿ ಆಗಲಿ ಕಲ್ಗಟ್ಟಿಗೆ ಆಗಲಿ ನಿಯರೆಸ್ಟ್ ಈಗ ಕಲ್ಗಟ್ಟಿಗೆ ಇದೆ, ಅಲ್ಲಿನೂ ಸಾಕಷ್ಟು ಬಂದು ನಾವು ಅಲ್ಲಿ ಕೊಟ್ಟು ಬರ್ತೇವೆ. ಈ ರೀತಿ ಅನಿಶ್ಚಿತ ಮಾರುಕಟ್ಟೆ ಎಷ್ಟು ವರ್ಷದಿಂದ ನಿಮಗೆ ಇರುತ್ತೆ? ಸುಮಾರು ಈಗ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಂದರೆ ಇಲ್ಲಿ ತನಕ ಏನೂ ಇಲ್ಲ ಮಾರುಕಟ್ಟೆಯಲ್ಲಿ. ಅಂದರೆ ಸುಮಾರು 15-20 ವರ್ಷದಿಂದನೂ ಏನು ಇದೇ ಥರ ನಡೀತಾ ಬರ್ತಾ ಇದೆ. ಇಲ್ಲಿ ತೊಗೊಂಡಿರುವ ಮಧ್ಯವರ್ತಿ ದಲ್ಲಾಳಿಗಳೇ ತಗೊಳ್ಬೇಕು ಹೊರತು ನೇರವಾಗಿ ಮಾರ್ಕೆಟಿಗೆ ಇಲ್ಲ. ಹೌದು. ಈಗ ನೀವು ಇಷ್ಟೆಲ್ಲ ಬೆಳೆ ಬೆಳೀತಿರಲ್ಲ, ಹೌದು, ನಿಮಗೆ ಕೈ ಹಿಡಿದಿದ್ದು ನಿಮಗೆ ಖುಷಿ ಕೊಟ್ಟು ಬೆಳೆ ಯಾವುದು? ನಮಗೆ ಭತ್ತನೇ ಸರ್. ಭತ್ತ ಒಂದು ವರ್ಷ ಭತ್ತದ ಬೆಲೆ ಕಡಿಮೆ ಆಗ್ಬೋದು, ಎರಡನೇ ವರ್ಷಕ್ಕೆ ಮತ್ತು ಸ್ವಲ್ಪ ಏರುಪೇರು ಆಗ್ಬೋದು. ಆದರೆ ಭತ್ತದಲ್ಲಿ ನಮಗೆ ಖುಷಿ ಇದೆ, ಭತ್ತದ ಬೆಲೆ ನಮಗೆ ನಮ್ಮ ಖರ್ಚು ಮಾಡಿದ ಇದಕ್ಕೆ ತಕ್ಕಂತೆ ನಮಗೆ ಬೆಲೆ ಸಿಗ್ತಾ ಇದೆ. ಈ ಕೋವಿಡ್ ಆಗಿದ್ದರಿಂದ 2019-20-21 ಕೋವಿಡ್ದಿಂದ ಎಲ್ಲ ಈ ಕೆಲಸ ಮಾಡೋ ರೈತರೆಲ್ಲ ಬೇರೆ ಬೇರೆ ಕಡೆ ಹೋಗಿದ್ರು ಕೆಲಸ, ಅವರೆಲ್ಲ ಈಗ ತಮ್ಮ ತಮ್ಮ ಏನು ಇದ್ದಿದ್ದ ಭೂಮಿಯಲ್ಲಿ ಕೃಷಿಯನ್ನು ನಂಬಿಕೊಂಡು ಕೃಷಿಯಲ್ಲಿ ತೊಡಸ್ಕೊಂಡಿದ್ದಾರೆ. ಬೆಂಗಳೂರು ಬೇರೆ ಬೇರೆ ಸಿಟಿಯಲ್ಲಿ ಇದ್ದವರು ಎಲ್ಲರೂ ಬಂದು ನಾವು ನಮ್ಮ ಕಣ್ಣ ಮುಂದೆ ನೋಡ್ತಾ ಇದ್ದೇವೆ. ನಾವು ಗೋವಾ ಕಡೆ ಇದ್ದವರು ಎಲ್ಲರೂ ಬಂದು ಈಗ ತಮ್ಮ ಇದ್ದ ಭೂಮಿಯಲ್ಲಿ ಅವರೇ ಸ್ವಂತಾಗಿ ದುಡಿದು ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಮಾಡಿದಾಗ ಎಲ್ಲರಿಗೂ ಒಂದು ನಮಗೆ ಬೆಂಬಲ ಬೆಲೆ ಕೊಟ್ಟರೆ ಇನ್ನೂ ಹೆಚ್ಚಿನ ರೈತರು ಮೇಲೆ ಬರಲಿಕ್ಕೆ ಸಾಧ್ಯ ಇದೆ. 3 ಎಕರೆ ಭತ್ತ ಬೆಳೀತಾ ಇದ್ದಾರೆ, ಎಷ್ಟು ಉತ್ಪನ್ನ ಆಗುತ್ತೆ? ನಮಗೆ ಒಂದು 3 ಎಕರೆಯಲ್ಲಿ ಒಂದು 60 ಕ್ವಿಂಟಲ್ ಭತ್ತ ಬರ್ಬೋದು ಸರ್. ನಮ್ದು ಅದನ್ನ ನೇರವಾಗಿ ಭತ್ತನ ಮಾರ್ತಾರೋ ಅಕ್ಕಿ ಮಾಡಿ ಮಾರೋದು? ಸ್ವಲ್ಪ ಮಾರ್ತೇವೆ ಸರ್, ನಮಗೆ ಎಷ್ಟು ಬೇಕು ಒಂದು ವರ್ಷಕ್ಕೆ ಅಷ್ಟೇ ಇಟ್ಕೊಳ್ತೇವೆ, ಉಳಿದೆಲ್ಲ ಮಾರ್ಬಿಡ್ತೇವೆ ಸರ್. ಭತ್ತನ ಇಟ್ಕೊಳ್ತೀರಿ? ಭತ್ತನೇ ಇಟ್ಕೊಳ್ತೇವೆ ಸರ್. ಭತ್ತನ ಮಾರ್ತೀರಿ? ಭತ್ತನೇ ಮಾರ್ತೇವೆ ಮತ್ತು ಭತ್ತನೇ ಇಟ್ಕೊಳ್ತೇವೆ. ಅದು ಎಷ್ಟು ಬೇಕು ನಮಗೆ ಅಷ್ಟು ನಾವು ಇಟ್ಕೊಂಡು ಕಡೆಗೆ ಮಧ್ಯದಲ್ಲಿ ಹಂತ ಹಂತವಾಗಿ ನಾವು ಅಕ್ಕಿ ಮಾಡ್ಕೊಂಡು ತರಿಸೋದು. ಹೇಗೆ ಲಾಭದಾಯಕ ಅನ್ಸುತ್ತೆ ನಿಮ್ಗೆ ಭತ್ತ? ನಾವು ಈಗ ಸರ್ಕಾರಿ ಗೊಬ್ಬರವನ್ನು ಭತ್ತಕ್ಕೆ ಹಾಕೋದಿಲ್ಲ ಸರ್. ನಾವು ಈಗ ನಾವು ಹಾಕೋದು ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಇವೆಲ್ಲ ಹಾಕಿದ್ರಿಂದ ಸ್ವಲ್ಪ ಇಳುವರಿ ಜಾಸ್ತಿ, ಹಾಗಾಗಿ ಸ್ವಲ್ಪ ನಮಗೆ ಲಾಭದ ಅನಿಸ್ತದೆ. ಅಂದ್ರೆ ಖರ್ಚು ಕಡಿಮೆ ಆಗೋದು ನಿಮಗೆ ಲಾಭ? ಹೌದು, ಖರ್ಚು ಸ್ವಲ್ಪ ಭತ್ತಕ್ಕೆ, ನಮ್ಮದೇ ಈ ಹೈನುಗಾರಿಕೆ ಎಲ್ಲ ನಮ್ಮದೇ ಇರೋದರಿಂದ ನಾವು ಕೊಟ್ಟಿಗೆ ಗೊಬ್ಬರನೇ ಬಳಸ್ತೇವೆ. ಆ ರೀತಿಯಿಂದ ನಾವು ಹಾಕೋದ್ರಿಂದ ಸ್ವಲ್ಪ ಫಲವತ್ತತೆ ಏನೋ ಇದೆ ಜಾಸ್ತಿ ಆಗ್ತದೆ. ಎಷ್ಟು ದುಡ್ಡು ಬರ್ಬೋದು ಅಷ್ಟರಿಂದ ನಿಮಗೆ ಭತ್ತದಿಂದ? ಭತ್ತದಿಂದ 1 ಲಕ್ಷ ಹಿಂಗೆ ಬರ್ಬೋದು ಸರ್. ಬೆಂಬಲ ಬೆಲೆ ಏನು ಘೋಷಣೆ ಮಾಡಿದ್ದಾರೆ ಆ ಬೆಲೆಯನ್ನು ಕೊಟ್ಟರೆ ನಮಗೆ 1 ಲಕ್ಷ ಹಿಂಗೆ ಬರ್ಬೋದು ಸರ್. ಈಗ ಅದು ಸದ್ಯಕ್ಕೆ ಮಟ್ಟಿಗೆ ಆ ಥರ ಇಲ್ಲ ಸರ್. 2 ವರ್ಷದಿಂದ ಕೋವಿಡ್ ಬಂದ ಭಾಳ ಡೌನ್ ಆಗಿದೆ. ಕಳೆದ ವರ್ಷ ಮಾರಾಟಕ್ಕೆ ಸೀಸನ್ಗೆ ನಮಗೆ 1400 ದಲ್ಲಾಳಿಗಳು ತುಂಬಿದ್ದಾರೆ. ಹಾಗಾಗಿ ಇದು ಬೆಂಬಲ ಬೆಲೆ ಅಲ್ಲ, ಇದು ದೊಡ್ಡ ಹೊಡೆತ ರೈತರಿಗೆ. ಹಾಗಾಗಿ ನಮಗೆ ಯೋಗ್ಯ ಬೆಲೆ, ಯೋಗ್ಯ ನಮ್ಮ ಭತ್ತಕ್ಕೆ ಇಳುವರಿಗೆ ತಕ್ಕಂತೆ ಬೆಲೆಯನ್ನು ಘೋಷಣೆ ಮಾಡಬೇಕು ಮತ್ತು ಅದು ರೈತರ ನಿಜವಾದ ರೈತರಿಗೆ ಬಂದು ಮುಟ್ಟಬೇಕಂತ ನನ್ನ ಆಶಯ.

1% ಬೋರ್ಡೋ ದ್ರಾವಣ ಅಥವಾ 3% ತಾಮ್ರದ ಆಕ್ಸಿಕ್ಲೋರೈಡ್ ದ್ರಾವಣವನ್ನು ಮುಂಗಾರಿನ ಪ್ರಾರಂಭದಲ್ಲಿ 1 ಬಾರಿ ಮತ್ತು 40-50 ದಿನಗಳ ಅಂತರದಲ್ಲಿ 2 ಬಾರಿ ಸುಳಿ ಮತ್ತು ಹೂಗೊಂಚಲು ಮತ್ತು ಕಾಯಿಗಳಿಗೆ ಚೆನ್ನಾಗಿ ತೊಯ್ಯುವಂತೆ ಸಿಂಪಡಣೆ ಮಾಡಬೇಕು. ಅಥವಾ ಮೆಟಲಾಕ್ಸಿಲ್ ಮ್ಯಾಂಕೋಜೆಬ್ 72 WP 2 ಗ್ರಾಂ 1 ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪಡಿಸಬೇಕು. ಅಥವಾ ಪೊಟ್ಯಾಷಿಯಂ ಪಾಸ್ಪೋನೆಟ್ ಅನ್ನು 2-3 ಬಾರಿ 30 ದಿನಗಳ ಅಂತರದಲ್ಲಿ ಸಿಂಪಡಿಸಬೇಕು. ವೈಜ್ಞಾನಿಕವಾಗಿ 100 ಲೀಟರ್ ಬೋರ್ಡೋ ದ್ರಾವಣವನ್ನು ತಯಾರಿಸುವ ವಿಧಾನ ಹೇಗೆಂದರೆ, 1 ಕಿಲೋಗ್ರಾಂ ತುತ್ತೆ ಹಾಗೂ 1 ಕಿಲೋಗ್ರಾಂ ಸುಣ್ಣವನ್ನು ಪ್ರತ್ಯೇಕವಾಗಿ 50 ಲೀಟರ್ ನೀರಿನಲ್ಲಿ ಫೈಬರ್ ಪಾತ್ರೆಗಳಲ್ಲಿ ಚೆನ್ನಾಗಿ ಬೆರೆಸಬೇಕು. ನಿಧಾನವಾಗಿ ಪಾತ್ರೆಗಳಲ್ಲಿರುವ ಈ 2 ದ್ರಾವಣವನ್ನು ಕಟ್ಟಿಗೆ ಕೋಲಿನಿಂದ ತಿರುವುತ್ತಾ 3ನೆಯ ಪಾತ್ರೆಗೆ ಒಟ್ಟಿಗೆ ಸುರಿಯಬೇಕು. ಈ 2 ದ್ರಾವಣವನ್ನು 5-10 ನಿಮಿಷಗಳ ಕಾಲ ಕಲಕುತ್ತಾ ಸಮ ಪ್ರಮಾಣದಲ್ಲಿ ಮಿಶ್ರಣವಾಗುವಂತೆ ಕಾಳಜಿಯನ್ನು ವಹಿಸಬೇಕು. ಬೋರ್ಡೋ ದ್ರಾವಣದ ರಸಸಾರವು ತಟಸ್ಥದಿಂದ ಪ್ರತ್ಯಾಮ್ಲದ ಮಟ್ಟದವರೆಗೆ ಇದ್ದರೆ ಕೊಳೆ ರೋಗವು ಉತ್ತಮವಾಗಿ ಹತೋಟಿಗೆ ಬರುವುದೆಂದು ಪ್ರಾಯೋಗಿಕವಾಗಿ ದೃಢೀಕರಿಸಲಾಗಿದೆ. ಬೋರ್ಡೋ ದ್ರಾವಣದ ರಸಸಾರವನ್ನು ಪರೀಕ್ಷಿಸಲು ಹೊಸದಾದ ಬ್ಲೇಡ್ ಅಥವಾ ಹರಿತವಾದ ಚಾಕು ಕತ್ತಿಯನ್ನ ದ್ರಾವಣದಲ್ಲಿ ಅದ್ದಬೇಕು. ತದನಂತರ ಇದನ್ನ 5 ನಿಮಿಷಗಳವರೆಗೆ ಸೂರ್ಯನ ಬಿಸಿಲಿಗೆ ಒಡ್ಡಬೇಕು. ತಾಮ್ರದ ಕಲೆಗಳು ಈ ಬ್ಲೇಡ್ ಅಥವಾ ಕತ್ತಿಯ ಮೇಲೆ ಕಂಡು ಬಂದಲ್ಲಿ ಸುಣ್ಣದ ತಿಳಿನೀರನ್ನ ಸ್ವಲ್ಪ ಸ್ವಲ್ಪವಾಗಿ ಬೆರೆಸುತ್ತಾ ಕಂದು ಬಣ್ಣದ ತಾಮ್ರದ ಕಲೆಗಳು ಕಂಡು ಬರದ ಹಾಗೆ ರಸಸಾರವನ್ನ ತಟಸ್ಥಕ್ಕೆ ಹತ್ತಿರವಿರುವಂತೆ ಹೊಂದಿಸಬೇಕು. ವೈಜ್ಞಾನಿಕವಾಗಿ ರಸಸಾರವನ್ನ ಪರೀಕ್ಷಿಸಲು ಲಿಟ್ಮಸ್ ಪೇಪರ್ ಅನ್ನು ಕೂಡ ಬಳಸಬಹುದು. ಇವುಗಳಲ್ಲಿ ಗಮನದಲ್ಲಿಡಬೇಕಾದ ಪ್ರಮುಖ ಅಂಶ ಏನೆಂದರೆ, ಉತ್ತಮ ಗುಣಮಟ್ಟದ ತುತ್ತೆ ಹಾಗೂ ಸುಣ್ಣವನ್ನು ಅಧಿಕೃತ ಮಾರಾಟಗಾರರಿಂದಲೇ ಪಡೆಯಬೇಕು. ಬೋರ್ಡೋ ದ್ರಾವಣವನ್ನು ತಯಾರಿಸಿದ 3-4 ಗಂಟೆಗಳ ಒಳಗಾಗಿ ಬಳಕೆಯನ್ನು ಮಾಡಬೇಕು. ಸಿಂಪಡಣೆ ಪರಿಣಾಮಕಾರಿಯಾಗಲು ಕನಿಷ್ಠ 2-3 ಗಂಟೆ ಮಳೆರಹಿತ ವಾತಾವರಣವಿರಬೇಕು. ಬೋರ್ಡೋ ದ್ರಾವಣದ ಸಿಂಪಡಣೆಯನ್ನ ಮುಂಗಾರಿನ ಮುನ್ಸೂಚನೆ ದೊರೆತಾಕ್ಷಣ ಮೊದಲ ಸಿಂಪಡಣೆಯಾಗಿ ಕೊಡುವುದು ಅತ್ಯವಶ್ಯಕ. ತದನಂತರ ರೋಗಪೀಡಿತ ಪ್ರದೇಶಗಳಲ್ಲಿ ಪ್ರತಿ 40-50 ದಿನಗಳ ಅಂತರದಲ್ಲಿ ಪುನಃ 2 ಬಾರಿ ಪುನರಾವರ್ತಿಸಬೇಕು. ಅಡಿಕೆಯ ಪ್ರತಿಯೊಂದು ಸಿಂಗಾರ ಗೊನೆಗಳು ಈ ದ್ರಾವಣದಿಂದ ಚೆನ್ನಾಗಿ ತೊಯ್ಯುವಂತೆ ನೋಡಿಕೊಳ್ಳಬೇಕು. ಬೋರ್ಡೋ ದ್ರಾವಣ ಸಿಂಪಡಿಸುವುದು ತಡವಾದಲ್ಲಿ 100 ಗ್ರಾಂ ಸಕ್ಕರೆ ಅಥವಾ ಬೆಲ್ಲ ಪ್ರತಿ 100 ಲೀಟರ್ ದ್ರಾವಣಕ್ಕೆ ಬೆರೆಸುವುದರಿಂದ ದ್ರಾವಣ ಕೆಡದಂತೆ 1 ದಿನದಷ್ಟು ಬಳಕೆ ಸಮಯ ಮುಂದೂಡಬಹುದು. ಈ ಬೋರ್ಡೋ ದ್ರಾವಣವನ್ನು ಇತರ ಯಾವುದೇ ಶಿಲೀಂಧ್ರನಾಶಕ ಅಥವಾ ಕೀಟನಾಶಕಗಳೊಡನೆ ಬೆರೆಸುವುದು ಸೂಕ್ತವಲ್ಲ. ರೈತರಿಗೆ ಸಲಹೆ ಕೇಳಿದಿರಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಕುಮಟಾ ತಾಲೂಕು ಗೋಕರ್ಣದ ಮಾಣೇಶ್ವರ ಸುಬ್ಬು ಗೌಡ ಹಾಗೂ ಸಂಗಡಿಗರಿಂದ ಹಾಲಕ್ಕಿ ಸಮುದಾಯದ ಗುಮಟೆ ಪಾಂಗ್. ಮೊದಲಿಗೆ ದೇವರ ಪೂಜೆ. ಭಾವ ಪೂಜೆ ಮಂಗಳಾರತಿ ದೇವಗಿಂದು ಭಾವ ಪೂಜೆ ಮಂಗಳಾರತಿ ಚಿತ್ತ ಭಕ್ತಿಯಿಂದ ತಂದ ಕಮಲದಾರ್ತಿ ಮುಗಿಲು ತಟ್ಟೆ ಭೂಮಿ ತಟ್ಟೆ ವಿಶ್ವಮೂರ್ತಿ ಗಗನ ವಸ್ತ್ರದಿಂದ ಮೇಲೆ ಹೊದಕೆ ಹಾಕುವೆ ಗಗನದಲ್ಲೇ ಮಾಯವಾದ ಮುಗಿಲವುವನು ಗಗನ ಮಾರ್ಗದಿಂದ ತಂದು ನಿನ್ನಲ್ಲಿಡುವೆನು ಗಗನದಲ್ಲೇ ಮಾಯವಾದ ಮುಗಿಲವುವನು ಗಗನ ಮಾರ್ಗದಿಂದ ತಂದು ನಿನ್ನಲ್ಲಿಡುವೆನು ಗಗನ ಮಾರ್ಗದಿಂದ ತಂದು ನಿನ್ನಲ್ಲಿಡುವೆನು ಗಗನ ಮಾರ್ಗದಿಂದ ತಂದು ನಿನ್ನಲ್ಲಿಡುವೆನು ಪ್ರಕೃತಿಯ ಕುರಿತು ಹಾಡುವ ಹಾಡು ತೆಂಕಣ ಸುತ್ತೆ ಸೇತುವೆ ಹತ್ತೆ ಬಿಂಕನೆ ಬಂದಿತು ಕೊಂಕಣ ರೈಲು ಬಿಂಕನೆ ಬಂದಿತು ಕೊಂಕಣ ರೈಲು ಹಳ್ಳಿಯ ಜನಗಳು ನೋಡಲು ಹೋದರೆ ಉದ್ದವು ಅಲ್ಲೆಂದಿಲ್ಲಿಗೆ ಮೈಲು ಜನಗಳು ನೋಡಲು ಹೋದರೆ ಉದ್ದವು ಅಲ್ಲೆಂದಿಲ್ಲಿಗೆ ಮೈಲು ಬೆಟ್ಟವ ಕಡಿದು ಗುಡ್ಡವ ಕೊರೆದು ರೈಲಿನ ದಾರಿಗೆ ಸುರಿದರು ಕೋಟೆ ಗುಡ್ಡವ ಕೊರೆದು ರೈಲಿನ ದಾರಿಗೆ ಸುರಿದರು ಕೋಟೆ ಬೆಣಗಳೆಲ್ಲ ಕೊಂಕಣ ರೈಲಿಗೆ ಆದವು ಲೋಟೆ ಬೆಣಗಳೆಲ್ಲ ಕೊಂಕಣ ರೈಲಿಗೆ ಆದವು ಲೋಟೆ ಭಟ್ಟರ ಮನೆಯ ಜಗಲಿಯ ತಿಂದು ಸಟ್ಟರ ಅಂಗಡಿ ಬಗಲಿಗೆ ಬಂತು ಜಗಲಿಯ ತಿಂದು ಸಟ್ಟರ ಅಂಗಡಿಯ ಬಗಲಿಗೆ ಬಂತು ಯಂಕಣ ಗೌಡನ ಪ್ರೀತಿಯ ಗದ್ದೆ ರೈಲಿಗೆ ಹೋಯಿತು ಬಾರದು ನಿದ್ದೆ ಯಂಕಣ ಗೌಡನ ಪ್ರೀತಿಯ ಗದ್ದೆ ರೈಲಿಗೆ ಹೋಯಿತು ಬಾರದು ನಿದ್ದೆ ಇದ್ದವರಿಗೆ ಬಲು ಪರಿಹಾರ ಚಾರಿತು ಬಡವರ ಸೊಂಟದ ದಾರ ಆದವರಿಗೆ ಬಲು ಪರಿಹಾರ ಜಾರಿತು ಬಡವರ ಸೊಂಟದ ದಾರ ರೈಲಿನ ಅಳೆಯ ಗುಟ್ಟು ಕೊಂಡರು ಕವಳ ಬೀಡಿಯ ಕಟ್ಟು ಆಸೆಯ ಬಿಟ್ಟು ಕೊಂಡರು ಕವಳ ಬೀಡಿಯ ಕಟ್ಟು ಬರು ನಾವು ಪಾಪದ ಪಿಂಡ ದುಃಖದಿ ಹೇಳುತ್ತ ಕುಡಿದರು ಹೆಂಡ ಬರು ನಾವು ಪಾಪದ ಪಿಂಡ ದುಃಖದಿ ಹೇಳುತ್ತ ಕುಡಿದರು ಹೆಂಡ ಕಣ ರೈಲಿನ ಹಳಿಯಲು ಸಿಕ್ಕಿ ದನಗಳು ಪಡೆದವು ಸಾವಿನ ಹಕ್ಕು ಕಣ ರೈಲಿನ ಹಳಿಯಲು ಸಿಕ್ಕಿ ದನಗಳು ಪಡೆದವು ಸಾಯುವ ಹಕ್ಕು ಓ ರೈಲನ್ನು ನೋಡುವ ಯೋಗ ಮುಕ್ತಿಯ ಪಡೆಯಲು ಒಳ್ಳೆಯ ಜಾಗ ರೈಲನ್ನು ನೋಡುವ ಯೋಗ ಮುಕ್ತಿಯ ಪಡೆಯಲು ಒಳ್ಳೆಯ ಜಾಗ ಕುಮಟಾ ತಾಲೂಕು ಗೋಕರ್ಣದ ಮಾಣೇಶ್ವರ ಸುಬ್ಬು ಗೌಡ ಹಾಗೂ ಸಂಗಡಿಗರಿಂದ ಹಾಲಕ್ಕಿ ಸಮುದಾಯದ ಗುಮಟೆ ಪಾಂಗ್ ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ.

ಇದೊಂದು ಪ್ರಕಟಣೆ. 2021-22 ಸಾಲಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಾನೂನು ಪದವೀಧರರಿಗೆ